ಈಗ 54ನೇ ಪದ್ಯದಲ್ಲಿ ಈ ತಾರತಮ್ಯ ಅನ್ನೋ ಏನು ಪ್ರಮೇಯ ಇದೆಯಲ್ಲ, ಇದೊಂದು ಶ್ರೇಷ್ಠವಾಗಿರ್ತಕ್ಕಂಥ ರತ್ನಗಳಿಂದ ಮಾಡಿರ್ತಕ್ಕಂಥ ಒಂದು ಉತ್ತಮ ಮಾಲೆ. ಇದನ್ನು ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಸಂದೇಶವನ್ನು ಕೊಡ್ತಾರೆ. ದಶಪ್ರಮತಿ ಮಥಾಬ್ದಿಯೋಳು ಸುಮನಸರನೇಪ ರತ್ನಗಳನ್ನು ಅವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಅಸುಪತಿ ಶ್ರೀರಮಣಗೆ ಸಮರ್ಪಿಸಿದೆ. ಸಜ್ಜನರಿದನು ಸಂತೋಷಿಸಲಿ, ದೋಷಗಳೆನಿಸದಲೆ ಕಾರುಣ್ಯದಲ್ಲಿ ನಿತ್ಯ. ದಶಪ್ರಮತಿ ಅಂದರೆ ಪೂರ್ಣಪ್ರಮತಿ, ದಶ ಅಂದರೆ ಪೂರ್ಣ. ಈ ಪೂರ್ಣಪ್ರಜ್ಞರ ಮಠ ಅನ್ನೋದು ದೊಡ್ಡ ಸಮುದ್ರ ಇದ್ದಂಗೆ, ಮಥಾಬ್ದಿ ಅಂತ ಕರೀತಾರೆ. ಅಲ್ಲಿ ದೇವತೆಗಳೆಂಬ ರತ್ನಗಳನ್ನು ಹುಡುಕಿ ಹುಡುಕಿ ತೆಗೆದು ಅದನ್ನೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ರತ್ನಗಳನ್ನು ಪ್ರಾಕೃತವಾಗಿರ್ತಕ್ಕಂಥ ಕನ್ನಡ ಭಾಷೆ ಅನ್ನೋ ಒಂದು ದಾರದಲ್ಲಿ ಅಥವಾ ಸೂತ್ರದಲ್ಲಿ ಪೋಣಿಸಿ ಈ ಶ್ರೇಷ್ಠವಾಗಿರ್ತಕ್ಕಂಥ ರತ್ನದ ಮಾಲೆಯನ್ನು ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ಅಸುಪತಿ ಶ್ರೀರಮಣಗೆ ಸಮರ್ಪಿಸಿದೆ. ಇದನ್ನು ಸಜ್ಜನರು ಕರುಣೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳನ್ನು ಗಣನೆ ಮಾಡದೆ ಕಾರುಣ್ಯದಲ್ಲಿ ನಿತ್ಯ ಇದನ್ನು ಸ್ವೀಕಾರ ಮಾಡಲಿ, ಸಂತೋಷಪಡಲಿ, ಚಿಂತನೆಯನ್ನು ಮಾಡಿ. ಅಂದರೆ ತಾರತಮ್ಯ ಜ್ಞಾನ ಅನ್ನೋದು ಮೋಕ್ಷಕ್ಕೆ ಅಂತರಂಗ ಸಾಧನ, ಇದು ಅತ್ಯಂತ ಅವಶ್ಯಕ ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ. ಈ ಅನರ್ಘ್ಯ ರತ್ನಗಳು ಯಾರು ಅಂದರೆ ಬ್ರಹ್ಮಾದಿ ಸಮಸ್ತ ದೇವತೆಗಳೇ ಸುಮನಸರೇನಿಪ, ಎಲ್ಲ ಒಂದಕ್ಕೊಂದು ಶ್ರೇಷ್ಠವಾಗಿರ್ತಕ್ಕಂತಹ ರತ್ನ. ಅದನ್ನು ಅಸುಪತಿ ಅಂದರೆ ಪ್ರಾಣಪತಿಯಾಗಿರ್ತಕ್ಕಂಥ ಶ್ವಾಸೋಚ್ಛ್ವಾಸಕ್ಕೆ ನಿಯಮನ ಮಾಡ್ತಕ್ಕಂಥ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಇದನ್ನು ಸಮರ್ಪಣೆ ಮಾಡ್ತೀನಿ, ಅದನ್ನು ಸಜ್ಜನರು ಲೋಪದೋಷಗಳು ಎಣಿಸದೆ ಅದನ್ನು ಸ್ವೀಕಾರ ಮಾಡಲಿ ಅಂತ ತಿಳಿಸ್ತಾರೆ. ಮುಂದೆ 55-56 ಪದ್ಯಗಳಲ್ಲಿ ಸಂಗ್ರಹವಾಗಿ ಮತ್ತೆ ದೇವತಾ ತಾರತಮ್ಯವನ್ನು ಎರಡೇ ಪದ್ಯಗಳಲ್ಲಿ ಪೂರ್ಣ 32 ಕಕ್ಷೆಗಳನ್ನು ತಿಳಿಸ್ತಾರೆ. ನಿರುಪಮ ಶ್ರೀ ವಿಷ್ಣು ಲಕ್ಷ್ಮೀ ಸರಸ್ವಿಯೋದ್ಭವ ವಾಯುವಾಣಿ ಗರುಡ ಷಣ್ ಮಹಿಷಿಯರು ಪಾರ್ವತಿ ಶಕ್ರ ಸ್ಮರ ಪ್ರಾಣ ಗುರು ಬೃಹಸ್ಪತಿ ಪ್ರವಾಹ ಸೂರ್ಯನು ವರುಣ ನಾರದ ವನ್ಹಿ ಸಪ್ತಾಂಗಿರರು ಮಿತ್ರ ಗಣೇಶ ಪೃಥು ಗಂಗಾ ಸ್ವಹಾಬುಧನು ತರಣಿತನೆಯ ಶನೈಶ್ಚರನು ಪುಷ್ಕರ ಅಜಾನಜ ಚಿರಪಿತರು ಗಂಧರ್ವರಿರುವರು ದೇವಮಾನುಷ ಚಕ್ರವರ್ತಿಗಳು ನರಳುತ್ತಮ ಮಧ್ಯಮ ಅಧಮ ಕರೆಸುವರು ಮಧ್ಯೋತ್ತಮರು ಈ ಎರಡು ಜನ ಕೈವಲ್ಯ ಮಾರ್ಗಸ್ಥರೆಂದ ನಮಿಪೆ. ನಿರುಪಮ ಅಂದರೆ ಉಪಮಾನರಹಿತನಾಗಿರ್ತಕ್ಕಂಥ ಪರಮಾತ್ಮ ಶ್ರೀ ವಿಷ್ಣು, ಲಕ್ಷ್ಮೀ ಬ್ರಹ್ಮ ವಾಯು ವಾಣಿ ಗರುಡ ಷಣ್ಮಹಿಷಿಯರು ಪಾರ್ವತಿ ಇಂದ್ರ ಕಾಮ ಅಹಂಕಾರಿಕ ಪ್ರಾಣ ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಪ್ರವಾಹವಾಯು ಸೂರ್ಯ ವರುಣ ನಾರದ ಅಗ್ನಿ ಅಂಗೀರಸ ಮೊದಲಾಗಿರ್ತಕ್ಕಂಥ ಸಪ್ತರ್ಷಿಗಳು ಮತ್ತು ಮಿತ್ರ ಗಣೇಶ ಪೃಥು ಗಂಗಾ ಸ್ವಹಾದೇವಿ ಬುಧ. ಮುಂದೆ ಸೂರ್ಯಪುತ್ರನಾದ ಶನಿ ಪುಷ್ಕರ ಅಜಾನಜ ದೇವತೆಗಳು ಚಿರಪಿತೃಗಳು ಮನುಷ್ಯಗಂಧರ್ವ ಮತ್ತು ದೇವಗಂಧರ್ವರು ಚಕ್ರವರ್ತಿಗಳು ಮನುಷ್ಯರಲ್ಲಿ ಉತ್ತಮರು ಮುಕ್ತಿಯೋಗ್ಯರಲ್ಲಿ ಅಧಮರು. ಮನುಷ್ಯೋತ್ತಮರು ಉತ್ತಮ ಮಧ್ಯಮ ಅಧಮರು ಅಂತ ಮೂರು ರೀತಿ. ನರರುಳು ಅಂದರೆ ಮನುಷ್ಯೋತ್ತಮರಲ್ಲಿ ಈ ರೀತಿಯಾಗಿ ವಿವಕ್ಷಿತ. ಉತ್ತಮ ಮಧ್ಯಮ ಅಧಮರು ಮನುಷ್ಯೋತ್ತಮರು ಮೂರು ರೀತಿ. ಮಧ್ಯಮರಾಗಿರ್ತಕ್ಕಂಥ ಋಷಿಗಳು ಮತ್ತು ಉತ್ತಮರಾದ ದೇವತೆಗಳು ಸೇರಿ ಮಧ್ಯಮೋತ್ತಮ ಅಂತ ಒಂದು ರೀತಿ. ಹೀಗೆ ನಾಲ್ಕು ಬಗೆ ಮುಕ್ತಿಯೋಗ್ಯರು ಈರೆರಡು ಜನರು ಅಂತ ಹೇಳ್ತಾರೆ. ಇವರನ್ನು ಕೈವಲ್ಯ ಮಾರ್ಗಸ್ಥರು ಅಂದರೆ ಮೋಕ್ಷ ಮಾರ್ಗದಲ್ಲಿ ಇರುವವರು ಅಂತ ಚಿಂತನೆ ಮಾಡಿ ಆ ನಮಿಪೆ ಅಂದರೆ ಅವರಿಗೆ ಭಕ್ತಿಯಿಂದ ನಮಸ್ಕಾರಾದಿಗಳನ್ನು ಮಾಡ್ತೀನಿ ಅಂತ ಇಲ್ಲಿ ತಿಳಿಸ್ತಾರೆ. ಈ ತಾರತಮ್ಯ ಜ್ಞಾನ ಅನ್ನೋದು ಮುಕ್ತಿಗೆ ಅಥವಾ ಸಾಧನೆಗೆ ಅತೀ ಅವಶ್ಯಕ, ಆದ್ದರಿಂದ ಅದನ್ನು ದಾರ್ಢ್ಯಕ್ಕಾಗಿ ಮತ್ತೆ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಸಂಕ್ಷೇಪಂ ವಿಸ್ತಾರಾಭ್ಯಾಂಚ ಕಥೆಯಂತಿ ಮನೀಷಿಣ, ಹೇಳಿದ್ದನ್ನೇ ಪುನರಾವೃತ್ತಿ ಅಂತ ಅರ್ಥ ಅಲ್ಲ, ಸಂಕ್ಷೇಪವಾಗಿ ಮತ್ತೆ ಹೇಳೋದು ದೀರ್ಘವಾಗಿ ಹೇಳಿದ್ದನ್ನು ಮನನಕ್ಕಾಗಿ ಅಂತ ಅರ್ಥ. ನಿರುಪಮ ಅಂದರೆ ಉಪಮಾರಹಿತನಾಗಿರ್ತಕ್ಕಂಥವನು, ಪರಮಾತ್ಮನಿಗೆ ಸಮರೂ ಇಲ್ಲ ಸಮರ ಇಲ್ಲ ಅಂತಾದಮೇಲೆ ಅಧಿಕಾರ ಇಲ್ಲೇ ಇಲ್ಲ, ಸಮಭ್ಯಧಿಕ ಶೂನ್ಯ ಅಂತ. ಶ್ರೀ ವಿಷ್ಣು ವಿಷತ್ ವ್ಯಾಪ್ತವು ಅಂತ, ವಿಷ್ಣು ಅಂದರೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ, ಅವನು ಮೊದಲನೇ ಕಕ್ಷೆ. ಲಕ್ಷ್ಮೀದೇವಿ ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳು, ಅನಂತ ಗುಣಗಳಿಂದ ಕಡಿಮೆ, ಎರಡನೇ ಕಕ್ಷೆಯಲ್ಲಿ. ಸರಸಿ ಜೋದ್ಭವ ಪರಮಾತ್ಮನ ನಾಭಿಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ರುಜುಗಣ ದರಸ, ಪರಶುಕ್ಲತ್ರಯರಲ್ಲಿ ಸೇರಿದವರು. ವಾಯುದೇವರು ಮುಖ್ಯ ಪ್ರಾಣದೇವರು, ಭಾವಿ ಬ್ರಹ್ಮರು ಅತಿರೋಹಿತ ವಿಮಲ ವಿಜ್ಞಾನಿ. ಬ್ರಹ್ಮ ವಾಯು ಇವರು ರುಜುಗಣಸ್ಥರು, ಮೂರನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು. ನಾಲ್ಕನೇ ಕಕ್ಷೆಯಲ್ಲಿ ಗರುಡ ಕಾಲಾಭಿಮಾನಿ, ವೈಕಾರಿಕ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆ, ಭಗವಂತನ ವಾಹನ. ಗರುಡ ಅಂತ ಹೇಳಿದ ಮೇಲೆ ಅಲ್ಲೇ ಉಪಲಕ್ಷಣೀಯ ಶೇಷ ಮತ್ತು ರುದ್ರರು ಕೂಡ ತಗೋಬೇಕು. ಅವರು ಐದನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು, ಮೂರು ಜನ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು. ನಂತರ ಆರನೇ ಕಕ್ಷೆಯಲ್ಲಿ ಷಣ್ಮಹಿಷಿಯರು, ಶ್ರೀಕೃಷ್ಣನ ಪತ್ನಿಯರಾಗಿರ್ತಕ್ಕಂಥವ್ರು, ಜಾಂಬವತಿ, ಕಾಳಿಂದಿ, ನೀಲ, ಭದ್ರ, ಲಕ್ಷಣ ಮತ್ತು ಮಿತ್ರವೃಂದ. ಅವರಲ್ಲಿ ಜಾಂಬವತಿ ಲಕ್ಷ್ಮೀ ಆವೇಶ ಇದ್ದಾಗ ಶ್ರೇಷ್ಠಳು, ಉಳಿದ ಐದು ಜನ ತಾರತಮ್ಯದಲ್ಲಿ ಸಮರು ಅಂತ ಆರನೇ ಕಕ್ಷೆಯಲ್ಲಿ ಪರಿಗಣನೆ. ಏಳನೇ ಕಕ್ಷೆಯಲ್ಲಿ ರುದ್ರಪತ್ನಿ ಪಾರ್ವತಿ, ಗರುಡ ಪತ್ನಿ ಸೌಪರ್ಣಿ ಮತ್ತು ಶೇಷಪತ್ನಿ ವಾರುಣಿಯರು ಬರ್ತಾರೆ ಏಳನೇ ಕಕ್ಷೆ. ಎಂಟನೇ ಕಕ್ಷೆಯಲ್ಲಿ ಇಂದ್ರ ಮತ್ತು ಕಾಮ. ಒಂಬತ್ತನೇ ಕಕ್ಷೆಯಲ್ಲಿ ಅಹಂಕಾರಿಕ ಪ್ರಾಣದೇವರು, ಮರುದ್ಗಣಗಳಲ್ಲಿ ಇವರು ಒಬ್ಬರು. ಜೀವರ ಶರೀರದಲ್ಲಿ ತೊಕ್ಕಿ ಇಂದ್ರಿಯಕ್ಕೆ ಅಭಿಮಾನಿ ದೇವತ, ಇವರು ಒಂಬತ್ತನೇ ಕಕ್ಷೆ. ಆಮೇಲೆ ಹತ್ತನೇ ಕಕ್ಷೆಯಲ್ಲಿ ದೇವತಾ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತಿ ಆಚಾರ್ಯರು. ಅವರ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಸ್ವಯಂಭೂವನು, ದಕ್ಷ ಪ್ರಜಾಪತಿ, ಅನಿರುದ್ಧ, ಇಂದ್ರಪತ್ನಿ ಶಚಿ, ಕಾಮನ ಪತ್ನಿ ರತಿ. ಇವರಿಷ್ಟು ಜನ ಹತ್ತನೇ ಕಕ್ಷೆಯಲ್ಲಿ ಬರುವವರು. ಹನ್ನೊಂದನೇ ಕಕ್ಷೆಯಲ್ಲಿ ಪ್ರವಾಹ ವಾಯುದೇವರು, ಅವರು ಕೂಡ 47 ಮಂದಿ ವಾಯುಪುತ್ರರಿಗೆ ಅಧಿಪತಿಗಳು, ಭೂತವಾಯುವಿಗೆ ಅಭಿಮಾನಿ ದೇವತಾ. ಹನ್ನೊಂದನೇ ಕಕ್ಷೆಯಲ್ಲಿ ಗಣನೆ. ಆಮೇಲೆ ಹನ್ನೆರಡನೇ ಕಕ್ಷೆ ವಿವಸ್ವಾನ್ ನಾಮಕ ಸೂರ್ಯ. ಇದೇ ಕಕ್ಷೆಯಲ್ಲಿ ಚಂದ್ರ, ಯಮ, ಸ್ವಯಂಭೂ ಮನುವಿನ ಪತ್ನಿ ಶತರೂಪಾದೇವಿ ಅವರನ್ನು ಪರಿಗಣನೆ ಮಾಡಬೇಕು. ಹದಿಮೂರನೇ ಕಕ್ಷೆಯಲ್ಲಿ ವರುಣ ಜಲಾಭಿಮಾನಿ ದೇವತೆ, ನಮ್ಮ ರಸನೇಂದ್ರಿಯಕ್ಕೂ ಅಭಿಮಾನಿ ಇವನು ಹದಿಮೂರನೇ ಕಕ್ಷೆಯಲ್ಲಿ. ದೇವ ಋಷಿಗಳಾಗಿರ್ತಕ್ಕಂಥ ನಾರದರು 14ನೇ ಕಕ್ಷೆಯಲ್ಲಿ. 15ನೇ ಕಕ್ಷೆಯಲ್ಲಿ ಅಗ್ನಿದೇವರು, ವಾಗಭಿಮಾನಿ ಮತ್ತು ತೇಜಸ್ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು, ಅಮರಾಸ್ಯ ದೇವತೆಗಳ ಮುಖ ಅಂತಲೇ ಈ ರೀತಿಯಾಗಿ ಕರೆಸ್ಕೊಳ್ಳೋರು. ಇದೇ ಕಕ್ಷೆಯಲ್ಲಿ ದಕ್ಷಪತ್ನಿ ಪ್ರಸೂತಿ ದೇವಿ, ಭೃಗು ಋಷಿಗಳು, ಪ್ರಹ್ಲಾದರಾಜರು. ಈ ಪ್ರಹ್ಲಾದರಾಜರು 19ನೇ ಕರ್ಮಜ ದೇವತೆಗಳ ಕಕ್ಷೆ ಆದರೂ ಕೂಡ ವಾಯುದೇವರ ವಿಶೇಷ ಆವೇಶ ಬಲ ಮತ್ತು ನಾರದ ಮುನಿಗಳ ಅನುಗ್ರಹ ಉಪದೇಶವನ್ನು ಶ್ರವಣ ಮಾಡಿದ್ದರಿಂದ 15ನೇ ಕಕ್ಷೆಯಲ್ಲಿ ಪರಿಗಣನೆ. 16ನೇ ಕಕ್ಷೆಯಲ್ಲಿ ಸಪ್ತ ಋಷಿಗಳು, ಮರೀಚಿ, ಅತ್ರಿ, ಆಂಗಿರಸ, ಪುಲಸ್ತ್ಯ, ಪುಲಹ, ಕೃತು, ವಸಿಷ್ಠ, ವಿಶ್ವಾಮಿತ್ರ ಮತ್ತು ವೈವಸ್ವತಮನೂ ಇದೇ ಕಕ್ಷೆಯಲ್ಲಿ ಪರಿಗಣನೆ. 17ನೇ ಕಕ್ಷೆಯಲ್ಲಿ ಮಿತ್ರನಾಮಕ ಸೂರ್ಯ. ಇದೇ ಕಕ್ಷೆಯಲ್ಲಿ ನಿರಋತಿ ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂಥವನು, ಪ್ರಾವಹಿ ಪ್ರವಾಹವಾಯುವಿನ ಪತ್ನಿ ಮತ್ತು ತಾರಾದೇವಿ ಬೃಹಸ್ಪತ್ಯಾಚಾರ್ಯರ ಪತ್ನಿ. ಇವರಿಷ್ಟೂ ಜನ 17ನೇ ಕಕ್ಷೆಯಲ್ಲಿ ಬರುವಂಥವರು. 18ನೇ ಕಕ್ಷೆಯಲ್ಲಿ ಗಣಪತಿ ವಿಘ್ನೇಶ್ವರ, ಭೂತಾಕಾಶಕ್ಕೆ ಅಧಿಪತಿಯಾದವನು, ಶಬ್ದಗುಣಕ್ಕೆ ಅಭಿಮಾನಿ, ಆದಿಪೂಜೆಯನ್ನು ಸ್ವೀಕಾರ ಮಾಡ್ತಾನಂದ ಅವನು. ಇದೇ ಕಕ್ಷೆಯಲ್ಲಿ ವಾಯುಪುತ್ರನಾಗಿರ್ತಕ್ಕಂಥ ವಿಶ್ವಕ್ಸೇನ, ಧನಪ ಅಂದರೆ ಧನಾಧಿಪತಿಯಾಗಿರ್ತಕ್ಕಂಥ ಕುಬೇರ, ಅಶ್ವಿನಿ ದೇವತೆಗಳು, ಆಮೇಲೆ 85 ಜನ ಶೇಷ ಶತಸ್ಥ ದೇವತಾ ವರ್ಗ. ಇವರಿಷ್ಟೂ ಜನ 18ನೇ ಕಕ್ಷೆಯಲ್ಲಿ ಬರುವಂಥವರು. 19ನೇ ಕಕ್ಷೆಯಲ್ಲಿ ಪೃಥು ಚಕ್ರವರ್ತಿ ಕರ್ಮಜ ದೇವತಾ ಗಣಕ್ಕೆ ಸೇರಿದವನು. 20ನೇ ಕಕ್ಷೆಯಲ್ಲಿ ವರುಣನ ಪತ್ನಿಯಾಗಿರ್ತಕ್ಕಂಥ ಗಂಗಾದೇವಿ ವಿಷ್ಣುಪಾದೋದ್ಭವೆ. ಆಮೇಲೆ ಸೂರ್ಯಪತ್ನಿ ಸಂಜ್ಞಾದೇವಿ, ಚಂದ್ರಪತ್ನಿ ರೋಹಿಣಿ, ಯಮಪತ್ನಿ ಶ್ಯಾಮಲಾದೇವಿ, ಅನಿರುದ್ಧನ ಪತ್ನಿ ಉಷಾ ಮತ್ತು ಪರ್ಜನ್ಯ ದೇವತೆಗಳು. ಇವರಿಷ್ಟು ಜನ 20ನೇ ಕಕ್ಷೆಯಲ್ಲಿ ಬರ್ತಾರೆ. 21ನೇ ಕಕ್ಷೆಯಲ್ಲಿ ಅನಾಖ್ಯಾತ ಅಂದರೆ ಅಪ್ರಸಿದ್ಧರಾಗಿರ್ತಕ್ಕಂಥ ಕರ್ಮಜ ದೇವತೆಗಳು 21ನೇ ಕಕ್ಷೆಯಲ್ಲಿ. ಅಗ್ನಿಪತ್ನಿಯಾಗಿರ್ತಕ್ಕಂಥ ಸ್ವಾಹಾದೇವಿ 22ನೇ ಕಕ್ಷೆಯಲ್ಲಿ. ಆಮೇಲೆ 23ನೇ ಕಕ್ಷೆಯಲ್ಲಿ ಜಲಾಭಿಮಾನಿ ದೇವತಾ ಬುಧ, ಚಂದ್ರನ ಪುತ್ರ, ಇವನು 23ನೇ ಕಕ್ಷೆಯಲ್ಲಿ ಪರಿಗಣನೆ. 25ನೇ ಕಕ್ಷೆಯಲ್ಲಿ ತರಣಿ ಅಂದರೆ ಸೂರ್ಯ, ತರಣಿ ತನಯ ಅಂದರೆ ಸೂರ್ಯಪುತ್ರನಾಗಿರ್ತಕ್ಕಂಥ ಶನೈಶ್ಚರ್ಯ, ಸೂರ್ಯನ ಮಗ, ಛಾಯಾದೇವಿಯಲ್ಲಿ ಹುಟ್ಟಿದಂಥವನು. ಈತ ಪೃಥ್ವಿ ತತ್ವಕ್ಕೆ ಅಭಿಮಾನಿ, 25ನೇ ಕಕ್ಷೆಯಲ್ಲಿ ಬರ್ತಾನೆ. ಧರಾದೇವಿ ಅಥವಾ ಧರಣಿದೇವಿ ಅವಳು ಕೂಡ ಅದೇ ಕಕ್ಷೆಯಲ್ಲಿ ಬರ್ತಾಳೆ. 26ನೇ ಕಕ್ಷೆಯಲ್ಲಿ ಸತ್ಕರ್ಮಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಪುಷ್ಕರ ಅನ್ನೋ ಕರ್ಮಜ ದೇವತೆ 26ನೇ ಕಕ್ಷೆ. 27ನೇ ಕಕ್ಷೆಯಲ್ಲಿ ಅಜಾನಜ ದೇವತಾ ವರ್ಗ ಮತ್ತು ಶತಊನ ಶತಕೋಟಿ ಋಷಿಗಳ ವರ್ಗ. 28ನೇ ಕಕ್ಷೆಯಲ್ಲಿ ಚಿರಪಿತೃದೇವತೆಗಳು. 29ನೇ ಕಕ್ಷೆಯಲ್ಲಿ ದೇವಗಂಧರ್ವರು ಮತ್ತು ಮನುಷ್ಯಗಂಧರ್ವರು. 29ನೇ ಕಕ್ಷೆ ಮನುಷ್ಯಗಂಧರ್ವರು. 30ನೇ ಕಕ್ಷೆ. 31ನೇ ಕಕ್ಷೆಯಲ್ಲಿ ಚಕ್ರವರ್ತಿಗಳು. 32ನೇ ಕಕ್ಷೆಯಲ್ಲಿ ಮನುಷ್ಯೋತ್ತಮರು. ಹೀಗೆ 32 ಕಕ್ಷೆಗಳ ಸಂಕ್ಷಿಪ್ತವಾಗಿರ್ತಕ್ಕಂಥ ಮನನಕ್ಕೆ ಏನು ಬೇಕೋ ಈ ಎರಡು ಪದ್ಯಗಳಲ್ಲಿ ತಿಳಿಸ್ತಾರೆ.